ಕೆಎಪಿಇಸಿ ಬೆಂಗಳೂರು ಕೃಷಿ ರಫ್ತು ಸಲಹೆಗಾರರಾದ ಡಾಕ್ಟರ್ ನಾಗವೇಣಿ ಅವರಿಂದ ಭಾಷಣ. ಪ್ರಾಣಿ ಹುಳ ಅಂತ ಕಂಡುಕೊಳ್ಳೋದು ಅಂತಂದ್ರೆ ಈಗ ಪೆಟ್ಟಿಗೆಯಲ್ಲಿ ಓಪನ್ ಮಾಡಿ ನೋಡಿದಾಗ ಮೂರು ಜಾತಿಯ ನೊಣಗಳಿರ್ತವೆ. ರಾಣಿ ನೊಣ ಅಲ್ಲಿ ಎಲ್ಲವಕ್ಕಿಂತನೂ ದೊಡ್ಡದಾಗಿರ್ತದೆ, ಎಲ್ಲವಕ್ಕಿಂತ ದೊಡ್ಡದಾಗಿರ್ತದೆ. ಆ ರೆಕ್ಕೆಗಳು ಹೊಟ್ಟೆಯ ಅರ್ಧ ಭಾಗವನ್ನು ಮಾತ್ರ ಮುಚ್ಚಿರ್ತವೆ, ಹೊಟ್ಟೆ ತುಂಬಾ ಉದ್ದಕ್ಕಿರ್ತದೆ. ಉಳಿದ ಹುಳುಗಳಿಗಿಂತನೂ ಸೈಜ್ ಅಲ್ಲ ಅದು ದೊಡ್ಡದು, ಅದರ ಮೇಲೆ ಇದು ರಾಣಿ ಅಂತ ನಾವು ಕಂಡುಕೊಳ್ಳಬಹುದು. ಹಲೋ, ನಾವು ಇದ್ರ ಹಿಂದೆ ಒಂದು ಪೆಟ್ಟಿಗೆಯನ್ನ ಖರೀದಿ ಮಾಡಿ ಒಂದು ಪೆಟ್ಟಿಗೆ ಸಾಕೊಂಡಿದ್ವಿ, ತದನಂತರ ಮತ್ತೊಂದು ಪೆಟ್ಟಿಗೆ ತಂದು ಹಾಕಿದ್ದೇವೆ. ಹಂಗಂತ ಎರಡು ಪೆಟ್ಟಿಗೆಯಲ್ಲಿ ಹುಳಿದೆ. ಅದು ಅಲ್ದನೆ ನಮ್ಮ ತೋಟದೊಳಗ ನಾವು ಸುಮ್ಮನೆ ಒಂದು ತಾಡ್ಪಲ್ ಕಟ್ಟಿ ಹೇಳ್ಬಿಟ್ಟಿರ್ತೀವಿ, ಅದು ಹೆಚ್ಚು ಹೊಡಿದ್ರಿಂದ ಅಲ್ಲಿ ಸುಮಾರು ಹುಳ ಇದೆಯಲ್ಲ, ಗೊಟ್ಟಿ ಕಟ್ಟಿದೆ. ಅದನ್ನ ನಾವು ಅದನ್ನ ಇರುತ್ತೆ ಅನ್ಕೊಳ್ಳೋದು ಹೆಂಗೆ ಪೆಟ್ಟಿಗೆಗೆ? ಈಗ ಹೇಳ್ತಾರಲ್ಲ ಒಂದ್ ಮಾತು ಏನ್ ಹೇಳಿದ್ರಿ, ಬೇರೆ ಕಡೆಯಿಂದ ತನ್ನಾಗೆ ತಾನಾಗಿ ಬಂದು ಸೇರ್ಕೊಂತ ಹೇಳಿದ್ರಲ್ಲ, ಯಾವ್ದ್ರಲ್ಲಿ ಬಂದು ಸೇರ್ಕೊಂಡಿದೆ? ಅದು ಒಂದು ತಾಡ್ಪಲ್, ಅದೇ ಅದೇ ತಾಡ್ಪಲ್ ಇದೆ, ತಾಡ್ಪಲ್ ಅಲ್ಲಿ ಬಂದು ಸೇರ್ಕೊಂಡಿದೆ. ಅದನ್ನ ನಾವು ಪೆಟ್ಟಿಗೆ ತರ ಹೆಂಗೆ? ಕತ್ತಲೆ ಜಾಗದಲ್ಲಿ ಇದೆ. ಏನ್ ಮಾಡಿ ಅದನ್ನ ನಾವು ಪೆಟ್ಟಿಗೆ ತಂದ್ಕೊಳ್ಳೋದು ಹೆಂಗೆ? ಅದನ್ನ ನಾವು ಅದನ್ನ ನಮ್ಮ ಹತ್ರ ಬರಂಗ್ ಮಾಡ್ಕೊಳ್ಳೋದು ಹೆಂಗ ಅಂತ ನಮ್ಮ ಪೆಟ್ಟಿಗೆಗೆ. ಏನಿಲ್ಲ, ಅದು ಈಗ ಅದನ್ನ ನೋಡಿ, ಅದು ಈ ತುಡುವೆ ಜೇನೆ ಆಗಿದ್ರೆ, ಯೂಶುವಲಿ ಹಿಂಗ್ ಕತ್ಲ ಜಾಗದಲ್ಲಿ ಕಟ್ಟಿದೆ ಅಂದ್ರೆ ತುಡುವೆ ಜೇನೆ ಇರ್ತದೆ. ಸಾಮಾನ್ಯ ಅದು ತುಡುವೆ ಜೇನೆ ಸರ್, ನಮಗೆ ಗೊತ್ತ ತುಡುವೆ ಜೇನ ಆದ್ರೆ. ಹೌದು, ಹೋಗಿ ಸ್ವಲ್ಪ ಅದಕ್ಕೊಂಚೂರು ಲೈಟ್ ಆಗಿ ಹೊಗೆ ಕೊಡಿ ಮೊದ್ಲು, ಆಮೇಲೆ ಹೇಗೂ ಅದು ಓಡಾಡ್ತಾ ಇದೆಯಲ್ಲ ಅದನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಆ ದಾರಿಯಲ್ಲಿ. ನಮಗೆ ಕೈ ಹಾಕಿ ಆ ಎರಿಗಳನ್ನ ತಕ್ಕೊಳ್ಳಂಗೆ ಆಗ್ಬೇಕು. ಸ್ವಲ್ಪ ಹೊಗೆ ಹಾಕಿ ಅದನ್ನ ಅಗಲ ಮಾಡ್ಕೊಂಡು ಆ ಕೂಂಬುಗಳನ್ನ ತಕ್ಕೊಳ್ಳಿ, ಆ ಎರಿಗಳನ್ನ ತಕ್ಕೊಳ್ಳಿ. ತಕೊಂಡು ಈ ಪೆಟ್ಟಿಗೆ ತಗೊಂಡೋಗಿರ್ತೇವಲ್ಲ, ಆ ಪೆಟ್ಟಿಗೆಯಲ್ಲಿ ಚೌಕಟ್ಟುಗಳಿರ್ತಾವಲ್ಲ, ಆ ಚೌಕಟ್ಟುಗಳಿಗೆ ಆ ಎಲೆಗಳನ್ನ ಕಟ್ಟಿ. ಕಟ್ಟುವಾಗ ಅಲ್ಲೇನಾದ್ರೂ ಮೇಲ್ಭಾಗದಲ್ಲಿ ಜೇನ್ ಇದ್ರೆ ಆ ಜೇನನ್ನ ತೆಗೆದು ಬಿಡಿ, ಕಟ್ ಮಾಡಿ ತೆಗಿರಿ. ಆಮೇಲೆ ಆ ಕೂಂಬುಗಳನ್ನ ಕರೆಕ್ಟ್ ಆಗಿ ಟ್ರಿಮ್ ಮಾಡ್ಕೊಳ್ಳೋದು ಅಂತ ಹೇಳ್ತೇವೆ. ಆ ಫ್ರೇಮಿಗೆ ಫಿಟ್ ಆಗಂಗೆ ಟ್ರಿಮ್ ಮಾಡ್ಕೊಂಡು ಬಾಳೆನಾರಲ್ಲೂ ಹಾಕಿ ಕಟ್ಟಬಹುದು, ಇಲ್ಲ ರಬ್ಬರ್ ಬ್ಯಾಂಡನ್ನು ಹಾಕ್ತಾರೆ. ಅದ ನಿಮಗೆ ಅದು ಹಾಕೋದು ಹೇಗೆ ಅನ್ನೋದು ಅದಕ್ಕೆ ತೋರಿಸ್ತೇನೆ. ಆಮೇಲೆ ಆ ರೀತಿ ಕಟ್ಟಿಬಿಟ್ಟು ಪ್ರತಿಯೊಂದು ಇವನ್ನು ಪೆಟ್ಟಿಗೆ ಒಳಗಿಡಿ, ಅಲ್ಲಿರ್ತಕ್ಕಂತ ಎರಿಗಳನ್ನು ಪೆಟ್ಟಿಗೆ ಒಳಗೆ ಅಲ್ಲಿ ಅಲ್ಲಿದ್ದವು ಎಲ್ಲವನ್ನು ಕಟ್ಟದ್ ಬೇಡ. ಯಾವ್ದ್ರಲ್ಲಿ ಮೊಟ್ಟೆ ಮರಿಗಳಿದಾವ ಅಂತವನ್ನ ಕಟ್ಟಿದ್ರೆ ಸಾಕು, ಅಷ್ಟು ಮಾತ್ರ ಕಟ್ಟಿ ಸಾಕು, ಅಷ್ಟು ಮಾತ್ರ ಕಟ್ಟಿದ್ರೆ ಸಾಕು. ಯಾವ ಖಾಲಿ ಇದೆ, ಸ್ವಲ್ಪ ಏನು ಅದ್ರಲ್ಲಿ ಏನು ಸ್ಟೋರೇಜ್ ಇಲ್ಲ, ಕಪ್ ಆಗಿದಾವೆ ಅಂದ್ರೆ ಅಂತವನ್ನ ಕಟ್ಟದ್ ಬೇಡ, ಇವನ್ನು ಮಾತ್ರ ಕಟ್ಟಿ. ಅಷ್ಟೊತ್ತಿಗೆ ಏನಾಗ್ತದೆ, ಆ ಹುಳುಗಳಲ್ಲಿ ಒಳಗೆಲ್ಲ ಗುಂಪಾಗಿ ಕೂತ್ಬಿಟ್ಟಿರ್ತದೆ, ಎಲ್ಲಿ ಆ ಎಲೆಗಳಿದ್ವೋ ಅಲ್ಲಿ ನಾವು ತಕೊಂಡ್ರು ಕೂಡ ಅವಾಗ ಸ್ವಲ್ಪ ಹರಡ್ತಾ ಇರ್ತಾವ ಹೊರಗಡೆ, ಸ್ವಲ್ಪನೇ ಜಾಸ್ತಿ ಅಲ್ಲೇ ಕೂತಿರ್ತವೆ. ಅವಾಗ ಅವನ್ನ ಕೈಯಿಂದ ತೆಗೆದು ಈ ಪೆಟ್ಟಿಗೆ ಒಳಗೆ ಹಾಕ್ತಾ ಹೋಗ್ಬೇಕು, ಮೆಲ್ಲಗಾಕಿ. ಅವಕ್ಕೇನು ನೋವಾಗದೆ ಇರೋ ರೀತಿ ತಗೊಂಡ್ರೆ ಅವಷ್ಟು ಚುಚ್ಚೋದಿಲ್ಲ. ಅಲ್ಲ ಸರ, ಒಂದು ಸರ, ಈಗೇನು ಕೈ ಹಾಕಿ ಚುಚ್ಚೋದಲ್ಲ ಅಂದಲ್ಲ, ಈ ತುಡಿ ಜೇನು ಅಂತ ಹೇಳಿದಿಲ್ಲ, ಇದು ಬಹಳ ಸ್ಟ್ರಾಂಗ್ ಕಸ್ತತಿ ಇದು. ಇಲ್ಲ, ನಾವು ಚುಚ್ತವೆ ಅಂತಂದ್ರೆ ನಾವು ಹೇಗೆ ಹ್ಯಾಂಡ್ಲಿಂಗ್ ಮಾಡ್ತೇವೆ, ಅವಕ್ಕೇನು ನೋವಾಗದೆ ಇರೋ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ಅವಾಗ ಅಷ್ಟು ಚುಚ್ಚೋದಲ್ಲ. ಕಂಪ್ಲೀಟ್ 100% ಚುಚ್ಚೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಒಂದೋ ಎರಡೋ ಚುಚ್ಚುತ್ತವೆ, ಅಷ್ಟು ತಡ್ಕೊಳ್ಬಹುದು. ಇಲ್ಲ ನಿಮಗೆ ಇನ್ನು ಹೊಸದಾಗಿ ಮಾಡ್ತಾ ಇದ್ದೀರಿ, ನಾವು ಕೈ ಹಾಕುವಾಗ್ಲೇನೆ ಅಲ್ಲಿ ಬೀಸ್ ಒಂಥರ ಕ್ರಶ್ ಮಾಡ್ಬಿಡ್ತೇವೆ ಅನ್ನೋದು, ಅವಾಗ ಬೇಕಾದ್ರೆ ನೀವು ಹ್ಯಾಂಡ್ ಗ್ಲೌಸ್ ಅನ್ನು ಯೂಸ್ ಮಾಡಿ. ಮೊದಲು ಕೈಗೆ ಒಂದು ಪರದೆ, ಕೈಗೊಂದು ಹ್ಯಾಂಡ್ ಗ್ಲೌಸ್. ಕೈಗೆ ಹ್ಯಾಂಡ್ ಗ್ಲೌಸ್ ಇಂಥವೆಲ್ಲ ಹಾಕೊಂಡಾಗ ಸ್ವಲ್ಪ ಕೆಲಸ ಮಾಡಕ್ ಕಷ್ಟ, ಬೆರಳಾಡಿಸಿ ಇದು ಮಾಡೋದು. ತೀರ ತೆಳ್ಳಗೆ ನಾವು ಹಾಕೊಂಡ್ರೆ ಅದ್ರ ಮುಖಾಂತರ ಚುಚ್ಚಿಬಿಡ್ತಾವೆ. ತೀರ ದಪ್ಪದ ಹಾಕೊಂಡ್ರೆ ಅಲ್ಲಿ ಕೈ ಬೆರಳ ಆಡಿಸಿ ಇದು ಮಾಡಕ್ ಆಗಲ್ಲ. ಹೇಗೆ ನೋಡಿ ಅದನ್ನ ಮೆಲ್ಲಿಗೆ ಹೀಗೆ ತೆಗೆದು ಹಾಕೋಬಹುದು. ಹಿಂಗ ಹಾಕ್ತಾ ಇರುವಾಗ ಆ ಗುಂಪಿನಲ್ಲಿ ಇರ್ತಕ್ಕಂತ ರಾಣಿ ಪೆಟ್ಟಿಗೆ ಒಳಗೆ ಬಂದ್ಬಿಟ್ರೆ, ಪೆಟ್ಟಿಗೆ ಒಳಗೆ ಬಂದ್ಬಿಟ್ರೆ ಉಳಿದ ನೊಣಗಳು ತಾವಾಗಿ ಬರಕ್ ಶುರು ಮಾಡ್ತವೆ ಒಳಗಡೆ. ಹಾಗೆ ಮಾಡಿ. ಇಲ್ಲ ಕೆಲವೊಮ್ಮೆ ಏನಾಗ್ತದೆ, ಈಗ ಅಟೆಂಪ್ಟ್ ಮಾಡ್ತಾ ಇರ್ತೀವಿ, ರಾಣಿ ನಮಗ್ ಕಾಣದೇ ಇಲ್ಲ, ಮೇಲಕ್ ಹಾರಿಬಿಡ್ತವೆ. ಮೇಲಕ್ ಹಾರಿದ್ರೆ ಇವು ಎಲ್ಲವೂ ಕೂಡ ಅದ್ರ ಜೊತೆ ಹಾರ್ಕೊಂಡು ಹೋಗ್ಬಿಡ್ತವೆ. ಎಲ್ಲ ನಮಗ್ ಕಣ್ಣಿಗೆ ಕಾಣದಷ್ಟು ದೂರ ಹೋಗ್ಬೋದು, ಎತ್ತರದ ಮರದಲ್ಲಿ ಕುತ್ಕೋಬಹುದು, ಹಾಗೆಲ್ಲ ಆಗ್ತವೆ. ಅದಕ್ಕೆ ನೀವೇನ್ ಮಾಡಿ, ಹೇಗೂ ಅಲ್ಲಿ ಜಾಗ ಇದೆ ಅಂದ್ರೆ ಒಂದು ಸೊಳ್ಳೆ ಪರದೇನೇ ಸುತ್ತ ಕಟ್ಟಿಕೊಂಡು ಆಮೇಲೆ ಈ ಕೆಲಸ ಶುರು ಮಾಡಿ. ಅಕಸ್ಮಾತ್ ಅದು ಮಿಸ್ ಆಗಿದೆ ಅಂದ್ರೂ ಕೂಡ ಅಲ್ಲಿ ಸೊಳ್ಳೆ ಪರದೆ ಒಳಗಡೆನೆ ಸೇರ್ಕೊಂಡಿರ್ತವೆ ಗುಂಪಾಗಿ, ಅವನ್ನ ಬಾಕ್ಸ್ಗೆ ಹಾಕೊಳ್ಬಹುದು. ಹೊಸ ಪೆಟ್ಟಿಗೆ ತಂದು ಪ್ರಯತ್ನ ಮಾಡೋದಾದ್ರೆ ಆ ಪೆಟ್ಟಿಗೆಗೆ ಮೊದಲು ಸ್ವಲ್ಪ ಮೇಣ ಉಜ್ಜಿ, ಪೆಟ್ಟಿಗೆ ಬೇರೆ ಸ್ಮೆಲ್ ಇರ್ಬೋದು, ಬೇರೆ ಆರ್ಡ್ ಸ್ಮೆಲ್ ಇದ್ರೆ ಮತ್ತೆ ಬಿಟ್ಟೋಗೋ ಅಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಮೇಣವನ್ನ ಉಜ್ಜಿ, ಹೊಸ ಮೇಣನ ಉಜ್ಜಿ,

ಈಗ ನೀವೇನೋ ಒಂದು ಕಾರ್ ಪುಡಿ, ಅರ್ಶನದ ಪುಡಿ, ಇಲ್ಲ ಇನ್ನೇನಾದ್ರೂ ಪ್ರಾಡಕ್ಟ್ ಮಾಡಿರ್ತಾರೆ ಜೇನುತುಪ್ಪ, ಇದಕ್ಕೊಂದು ಲ್ಯಾಬ್ ಅನಾಲಿಸಿಸ್ ಬೇಕಾಗುತ್ತೆ. ಈ ಲ್ಯಾಬ್ ಅನಾಲಿಸಿಸ್ ರಿಪೋರ್ಟ್ ಗು 50% ಸಬ್ಸಿಡಿ ಕಪೆಕ್ ಸಂಸ್ಥೆಯಿಂದ ಸಿಗುತ್ತೆ. ಇನ್ನೊಂದಿತ್ತು, ಅದೇ ನಾನು ಹೇಳ್ದಂಗೆ ನಿಮ್ ಅದಲ್ಲದೆ ಕೂಡ USDA ಸರ್ಟಿಫಿಕೇಶನ್, HACCP ಅಂತ ಇದಕ್ಕೆಲ್ಲ ಎಕ್ಸ್ಪೋರ್ಟ್ ಬೇಕಾಗುತ್ತೆ. US ಕಂಟ್ರಿ ಕಳಿಸ್ಬೇಕಂದ್ರೆ ಅಮೆರಿಕ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಆ ಸರ್ಟಿಫಿಕೇಶನ್ಸ್ ಗು 50% ಸಬ್ಸಿಡಿ ನಮ್ ಸಂಸ್ಥೆ ಇದೆ. ಸೊ ನಮ್ ಸಂಸ್ಥೆ ಇರೋದು ರಿಚ್ಮಂಡ್ ರೋಡ್ ಅಲ್ಲಿ ಬೆಂಗಳೂರಲ್ಲಿ. ಸೊ ಬೆಂಗಳೂರು ಬಂದಾಗ ಆಫೀಸ್ ಅಟೆಂಡ್ ಮಾಡುವ, ಇಲ್ಲ ಇಮೇಲ್ ಮಾಡಿದ್ರು ನಿಮಗೆ ಮಾಹಿತಿ ಇಮೇಲ್ ಮೂಲಕ ಕೂಡ ಸಿಗುತ್ತೆ. ನೀವು ಬರಕ್ಕಾಗಿಲ್ಲ ಅಂದ್ರೆ ನಮ್ DRPಗಳು ಎಲ್ಲ ಕ್ಷೇತ್ರದಲ್ಲೂ ಇದಾರೆ, ಶಿವಮೊಗ್ಗದಲ್ಲೂ ಇದಾರೆ. ನಿಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ನೀವು ನಮ್ಗೆ ಮಾಹಿತಿ ಕೇಳಿದ್ರೆ ನಾವು ಕೊಡ್ತೀವಿ. ಹೇಳಿ. ಇಟ್ಸ್ ಆರ್ಗಾನಿಕ್ ಸರ್ಟಿಫಿಕೇಶನ್ಸ್. ಆರ್ಗಾನಿಕ್ ಸರ್ಟಿಫಿಕೇಶನ್ NOP means full form. ನ್ಯಾಷನಲ್ ಆರ್ಗಾನಿಕ್ ಪ್ರೊಡಕ್ಷನ್ ಅಂತ. ಇಟ್ಸ್ ಆಕ್ಚುಲಿ ಇದು ನಿಮ್ ಫಾರ್ಮಿಗೆ ಕೊಡೋದು, ತೋಟಕ್ಕೆ ಕೊಡೋದು. ಏನೇ ಪ್ರಶ್ನೆಗಳಿದ್ರು ನಮಗೆ ಇಮೇಲ್ ಮಾಡಿ, ನಾವು ಉತ್ತರ ಕೊಡ್ತೀವಿ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆ, ಮೌಲ್ಯವರ್ಧನೆ ಹಾಗೂ ರಫ್ತಿನ ಅವಕಾಶಗಳ ಕುರಿತಾಗಿ ನಮ್ಮ ರೈತರನ್ನು ಉದ್ದೇಶಿಸಿ ಮಾತಾಡಬೇಕಂತ ಡಾಕ್ಟರ್ ನಾಗವೇನಿಸಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇವಾಗ ಮೊದಲ ತಾಂತ್ರಿಕ ಸಮಾವೇಶ ಅಧ್ಯಕ್ಷನ ವಹಿಸಿಕೊಂಡಂತಹ ನಮ್ಮ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ GK ಗಿರಿಜೇಶ್ ಅವರು ಈ ಒಂದು ಸಮಾವೇಶ ಕುರಿತು ಒಂದೆರಡು ಮಾತನಾಡಲು ಕೇಳ್ಕೊಳ್ತಾ ಇದ್ದೀನಿ. ಈ ಮೊದಲನೇ ಸಮಾವೇಶದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ವಂದಿಸುತ್ತಾ, ಇವತ್ತು ಈ ಮೊದಲನೇ ದಿನದ ತಾಂತ್ರಿಕ ಸಮಾವೇಶ ಅತ್ಯಂತ ಪ್ರಸ್ತುತವಾಗಿರತಕ್ಕಂಥದ್ದು. ಯಾಕೆಂದ್ರೆ ಜೇನು ಕೃಷಿ ಒಂದು ನಾಡುನುಡಿ ಇದೆ. ಏನಂದ್ರೆ ಜೇನು ಯಾವತ್ತೂ ಈ ವೃತ್ತಿಯಿಂದ ಮರೆಯಾಗುತ್ತೋ ಅವತ್ತು ಮನುಷ್ಯನ ಅಸ್ತಿತ್ವ ಕೂಡ ಇರೋದಿಲ್ಲ ಅಂತ ಹೇಳಿ. ಅವ್ರು ಸತ್ತಾಗ ಮನುಷ್ಯ ಇರಲ್ಲ ಜೇನಿಲ್ಲ ಅಂದ್ರೆ. ಅಂದ್ರೆ ಅದರ ಉಪಯುಕ್ತತೆಯನ್ನ ನಾವೆಲ್ಲರೂ ಇದ್ರ ಮೂಲಕ ಅರ್ಥ ಮಾಡ್ಕೋಬಹುದು. ಜೇನು ಕೃಷಿ ಅನ್ನತಕ್ಕಂಥದ್ದು ಉಪಕಸಬು ಆಗದಲೇ ಅದು ಒಂದು ಉದ್ಯಮವಾಗಿಯೂ ಕೂಡ ತಾವೆಲ್ಲರೂ ಕೂಡ ಸ್ವೀಕರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಒಂದು ಮಾಹಿತಿಯನ್ನು ನಮ್ಮ ಕೆಂಚಾರೆಡ್ಡಿ ಅವರು ಕೊಟ್ಟಿದ್ದಾರೆ. ಇದು ಕೇವಲ 30-40 ನಿಮಿಷದಲ್ಲಿ ತಿಳ್ಕೊಳ್ತಕ್ಕಂಥದ್ದಲ್ಲ, ಇದು ಇಂಥ ಒಂದು ಮಾಹಿತಿ ಇದೆ ಅಂತಕ್ಕಂಥ ಅರಿವನ್ನು ಉಂಟು ಮಾಡುವಂತ ವೇದಿಕೆ ಮಾತ್ರ. ಹಾಗಾಗಿ ಎಲ್ಲ ರೈತ ಬಾಂಧವರು ನನ್ನ ವಿನಂತಿ ಏನಂದ್ರೆ, ಈಗ ವಿಜ್ಞಾನಿಗಳು ಇದ್ದಾರೆ ಅಂತ ಗೊತ್ತಾಯ್ತು, ಮಾಹಿತಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು, ಅದರ ಸಂಪೂರ್ಣವಾಗಿರ್ತಕ್ಕಂಥ ಔದ್ಯಮಿಕವಾಗಿ ನಾವು ಸ್ವೀಕರಿಸಬೇಕು ಅಂತಂದ್ರೆ ಅವರ ಒಂದು ಸಂಪರ್ಕವನ್ನು ಇಟ್ಕೊಳ್ಳಿ. ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಲ್ಪಾವಧಿಯ ತರಬೇತಿ ಕಾರ್ಯಕ್ರಮಗಳು ಜೇನು ಕೃಷಿಯ ಬಗ್ಗೆ, ಜೇನು ಸಾಕಾಣಿಕೆ ಬಗ್ಗೆ, ಮಾರಾಟದ ಬಗ್ಗೆ, ಮೌಲ್ಯವರ್ಧನೆ ಬಗ್ಗೆ ಸಿಗುತ್ತೆ. ಅದರ ಸದ್ಬಳಕೆಯನ್ನು ತಾವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಅಥವಾ ತಾಂತ್ರಿಕ ಸಮಾವೇಶದ ಒಂದು ಮಹತ್ವ ಅಲ್ಲಿ ಗೊತ್ತಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಕೆಂಚಾರೆಡ್ಡಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾಗವೇಣಿ ಮೇಡಮ್ ಅವರು, ನಾವೇಳ್ತೀವಿ ಇವತ್ತಿನ ದಿವಸ ಜಾಗತೀಕರಣದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾರುಕಟ್ಟೆ ಜಗತ್ತೇ ಒಂದು ಮಾರುಕಟ್ಟೆ. ಯಾಕೆಂದ್ರೆ ಅಂತ ಒಂದು ಸೌಲಭ್ಯ ತಾಂತ್ರಿಕ ಅಭಿವೃದ್ಧಿ ಆಗಿದೆ. ಇಲ್ಲಿಯವರೆಗೆ ನಮ್ಮ ಉತ್ಪನ್ನಗಳು ಮೌಲ್ಯವರ್ಧನೆ ಆಗೋದಿಲ್ಲೋ, ಇಲ್ಲಿವರೆಗೆ ನಾವು ಸೂಕ್ತ ಮಾರುಕಟ್ಟೆಯನ್ನು ತಗೊಳ್ಳೋದಾರ, ಅಲ್ಲಿವರೆಗೆ ನಾವು ಇಲ್ಲೇ ಕೂತ್ಕೊಂಡು ನಮಗೆ ಮಾರುಕಟ್ಟೆ ಬೇಕು, ದರ ಬೇಕು ಅಂತ ಇವರು ಕೂಡ ಯಾವುದೇ ಸರ್ಕಾರ ಒದಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಈ ಹಿನ್ನೆಲೆ ಎಲ್ಲ ಸಮಗ್ರ ಮಾಹಿತಿ ಇದೆ. ತಾವೆಲ್ಲರೂ ಏನೇನು ಒಳ್ಳೊಳ್ಳೆ ಉತ್ಪನ್ನಗಳನ್ನು ಮರೀತಾರೆ, ಯಾಕೆಂದ್ರೆ ಗುಣಮಟ್ಟಕ್ಕೆ ಇವತ್ತು ಬೆಲೆ ಇದೆ ಹೊತ್ತು ಉತ್ಪಾದನೆಗೆ ಅಲ್ಲ. ಯಾವ ಗುಣಮಟ್ಟವನ್ನು ಆ ಗುಣಮಟ್ಟವನ್ನು ಕಾಪಾಡಿಕೊಂಡು ಅವುಗಳಿಗೆ ಮೌಲ್ಯವರ್ಧನೆ ಹೊಸ ರೂಪವನ್ನು ಕೊಟ್ಟಾಗ ನಾವು ಹೆಚ್ಚಿನ ಮಾರುಕಟ್ಟೆಯನ್ನು ನಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕಂತ ಒಂದು ಮಾಹಿತಿಯನ್ನು ಬಹಳ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ನಾಗವೇಣಿ ಮೇಡಮ್ ಹೇಳಿದರೆ, ಅವರ ಒಂದು ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಕೂಡ ತಮಗೆ ಒದಗಿಸಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ತಾವು ಹೆಚ್ಚೆಚ್ಚು ಇದರ ಒಂದು ಪ್ರಯೋಗವನ್ನು ಉಪಯೋಗವನ್ನು ತಾವು ಪಡ್ಕೋಬೇಕಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಎರಡು ಮಾತುಗಳು. ನಮ್ಮ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ GK ಗಿರಿಜೇಶ್ ಸರ್ ಅವರು ಕೂಡ ಅಧ್ಯಕ್ಷತೆ ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶದ ಉಪಾಧ್ಯಕ್ಷರು ಡಾಕ್ಟರ್ BK ಶಿವಣ್ಣ ಇವರು ಕೂಡ ಈ ಒಂದು ತಾಂತ್ರಿಕ ಸಮಾವೇಶ ಕುರಿತು ಒಂದೆರಡು ಮಾತುಗಳನ್ನ ಹಂಚ್ಕೋಬೇಕಾಗಿ ಕೇಳ್ಕೊತಾರೆ. ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ರೈತರುಗಳು ಈ ತಾಂತ್ರಿಕ ಸಮಾವೇಶದಲ್ಲಿ ಮೊದಲೇ ಜೇನು ಕೃಷಿ ಬಗ್ಗೆ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಏನು ತಿಳಿಸ್ಕೊಟ್ಟಿದ್ರೋ, ಇದು ಜೇನು ಕೃಷಿ ಒಂದು ಉಪಕಸವಾಗಿ ನಾವು ಮಾಡ್ಕೊಂಡು ಹೋದ್ರೆ ಕೃಷಿಯಲ್ಲಿ ಯಾವತ್ತೂ ನಾವು ನಷ್ಟ ಅನುಭವಿಸೋಕ್ಕಾಗಲ್ಲ ಅಂತ ಹೇಳ್ತೀವಿ. ಮತ್ತೆ ಇದರಿಂದ ಏನೇನು ಲಾಭ ಇದೆ, ಆರೋಗ್ಯಕ್ಕೇನು ಔಷಧಿ ಗುಣಗಳು ಏನಿದ್ದಾವೆ, ಮತ್ತೆ ಜೇನು ಕುಟುಂಬಗಳನ್ನು ಹೆಚ್ಚಿಗೆ ಮಾಡ್ಕೊಂಬಿಟ್ಟು ಯಾವ ಥರ ನಾವು ಲಾಭ ಪಡ್ಕೋಬೇಕು, ಪ್ರತಿಯೊಂದು ರೈತರು ಇದನ್ನು ಉಪಕಸಬಾಗಿ ಮನೆ ಮತ್ತು ತೋಟಗಳಲ್ಲಿ ಮನೆ ಹಿಂಭಾಗದಲ್ಲಿ ಗೃಹಿಣಿಯರು ಸಹ ಇದನ್ನು ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೆಚ್ಚಿಗೆ ಲಾಭ ಪಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಈ ಪ್ರಸ್ತುತ ಈ ಜೇನು ಕೃಷಿ ಮಾಡಿಕೊಂಡು ಹೋಗಿದ್ರೆ ರೈತ ಯಾವತ್ತೂ ನಷ್ಟಕ್ಕೆ ಒಳಗಾಗೋದಿಲ್ಲ, ಮತ್ತೆ ಮೌಲ್ಯವರ್ಧನೆ ನಾವು ಇದನ್ನು ಮಾಡ್ಕೋಬಹುದು. ಅನೇಕ ಗೃಹಿಣಿಯರು ಇದನ್ನು ಮಾಡ್ಕೊಂಡು ಬರ್ತಿದ್ದಾರೆ, ಹೆಚ್ಚಿನ ಲಾಭ ಪಡೀತಿದ್ದಾರೆ. ಎಸ್ಪೆಷಲಿ ನಮ್ಮಲ್ಲಿ ಕೊಡಗು ಕೂರ್ಗು ಏನಿದೆಯಾ ಸಕಲೇಶ್ವರ ಇಂಥ ಜಾಗದಲ್ಲಿ ಹೆಚ್ಚಿನದಾಗಿ ಬರುತ್ತೆ. ಉತ್ಪಾದನೆ ಒಂದು ಕಡೆಗೆ ಆದರೆ ನಾವು ರೈತ ಬೆಳೆಯೋದನ್ನು ಗೊತ್ತಿರುತ್ತೆ, ಅವನಿಗೆ ಲಾಭ ಪಡ್ಕೊಳ್ಳೋದು ಗೊತ್ತಿರೋದಿಲ್ಲ. ಮಧ್ಯವರ್ತಿಗಳಿಗೆ ಯಾವ ರೀತಿ ಲಾಭವಾಗುತ್ತೆ, ಅದಕ್ಕೆ ಸರ್ಕಾರ ಏನು ಕ್ರಮಗಳನ್ನು ತಗೋಬೇಕು ಅಂತೇಳಿ ಡಾಕ್ಟರ್ ನಾಗವಣ್ಣವರು ಎಕ್ಸ್ಪೋರ್ಟ್ ಆಫ್ ಕಮಾಡಿಟೀಸ್ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ರೈತರುಗಳಿಗೂ ಇದು ಅನುಕೂಲ ಆಗಿದೆ ಅಂತ ತಿಳಿಯುತ್ತೆ. ಮತ್ತೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಸ್ಟೋರೇಜ್ ಪ್ರೊಫೆಕ್ಟ್ ಅಂತ ಏನೇ ಇದ್ವಾ ಅವನ್ನ ಅಲ್ಲದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆಗಳು ಬೆಳೀತಾರೆ ಅಂತ ಬೆಳೆಗಳಿಗೆ ತಕ್ಕನಾಗಿ ಕೋಲ್ಡ್ ಸ್ಟೋರೇಜ್ ಆಗಲಿ ಎಕ್ಸ್ಪೋರ್ಟಿಂಗ್ ಆಗಲಿ ಮತ್ತು ಇದರಿಂದ ಸಬ್ಸಿಡಿನೇ ಆಯಿತು ಅವರಿಂದ ಸಿಗ್ತಕ್ಕಂಥ ಬೆನಿಫಿಟ್ ಇಮೇಲ್ ತನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟುಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರೆ. ನಿಜಕ್ಕೂ ಇದು ಒಂದು ಅನೇಕ ಮಹಿಳೆಯರು ಸಹ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಿರ್ತಾರೆ ಇದನ್ನು ಎಕ್ಸ್ಪೋರ್ಟ್ ಮಾಡೋದನ್ನ ಮಾರ್ಕೆಟ್ನ ಅಲ್ಲೇ ಮನೆಯಲ್ಲೇ ಇಂಟರ್ನೆಟ್ ನೋಡಿಕೊಂಡು ತಗೊಳ್ತಿದ್ದಾರೆ. ಬೇರೆ ಅಡಿಕೆ ಬೆಳೆಗೆ ಹೆಚ್ಚಿನದಾಗಿ ಬೇರೆ ನಮ್ಮ ಸಾಂಬಾರ್ ತಿನಿಸು ಬರ್ತದೆ ಕ್ಯಾರೆಟ್ ಇವು ಜೇನು ಈ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೆಚ್ಚಿಗೆ ಲಾಭ ಪಡ್ಕೊಬೋದು ಅಂತೇಳಿ ತಿಳಿಸ್ಕೊಡ್ತಾರೆ ಇವ್ರಿಗೂ. ಇದರಿಂದ ಸಹ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನನ್ನೊಂದೆರಡು ಮಾತು ಮುಗಿಸ್ತೇನೆ. ಇಬ್ಬರು ತಾಂತ್ರಿಕ ಸಮಾವೇಶದಲ್ಲಿ ಮಾಹಿತಿ ನೀಡಿರ್ತಕ್ಕಂಥ ಡಾಕ್ಟರ್ ಚಂಚಾರಿಗೆ ಮತ್ತು ನಾಗವೇಣಿಯವ್ರಿಗೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವತಿಯಿಂದ ಮತ್ತು ಎಲ್ಲರ ಪರವಾಗಿ ವಂದನೆಗಳನ್ನು ಉಪಾಧ್ಯಕ್ಷರು ಡಾಕ್ಟರ್ ಬಿ ಕೆ ಶಿವಣ್ಣ ಸರ್ ಉಪಾಧ್ಯಕ್ಷರು ತಮ್ಮ ನುಡಿಗಳನ್ನ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ಇವಾಗ ತಾಂತ್ರಿಕ ಸಮಾವೇಶ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ನಾಗವೇಣಿ ಮೇಡಮ್ ಅವರಿಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಟ್ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಟೇಜ್ ಮಧ್ಯಭಾಗದಲ್ಲಿ ಬರಬೇಕಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಸರ್ ಅವರು ವೈಜ್ಞಾನಿಕ ಜೇನು ಸಾಕಾಣಿಕೆ ಹಾಗೂ ಜೇನಿನ ಮೌಲ್ಯದ ಬಗ್ಗೆ ಸಾಕಷ್ಟು ವಿಚಾರಣೆ ಹಂಚಿಕೊಂಡಿರ್ತಾರೆ. ಅವ್ರಿಗೆ ಕೂಡ ನಮ್ಮ ಈ ಒಂದು ಮೇಳದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವೇದಿಕೆ ಮೇಲೆ ಎಲ್ಲರನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ತಾಂತ್ರಿಕ ಸಮಾವೇಶ ಇಲ್ಲಿಗೆ ಕೊನೆಗೊಳ್ಳುತ್ತಾ ಇದೆ. ಸೊ ಈ ಒಂದು ತಾಂತ್ರಿಕ ಸಮಾವೇಶದಲ್ಲಿ ಭಾಗವಹಿಸಿದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಹಲವು ಕೇಂದ್ರದ ಮುಖ್ಯಸ್ಥರು ಹಾಗೂ ಫಾರ್ಮರ್ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಕೆ ಟಿ ಗುರುಮಿತ್ ಸರ್ ಎಲ್ಲರೂ ಭಾಗವಹಿಸಿದರು. ಎಲ್ಲರಿಗೂ ಈ ಒಂದು ನಮ್ಮ ವೇದಿಕೆ ಪರವಾಗಿ ಧನ್ಯವಾದ ಅರ್ಪಿಸ್ತಾ ತಾಂತ್ರಿಕ ಸಮಾವೇಶವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಸಂಸ್ಕರಣ, ಮೌಲ್ಯವರ್ಧನೆ ಮತ್ತು ರಫ್ತಿನ ಅವಕಾಶಗಳ ಕುರಿತು ಕೆಎಪಿಇಸಿ ಬೆಂಗಳೂರು ಕೃಷಿ ರಫ್ತು ಸಲಹೆಗಾರರಾದ ಡಾಕ್ಟರ್ ನಾಗವೇಣಿ ಅವರಿಂದ ಭಾಷಣವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆ ನಮಸ್ಕಾರಗಳು. ಅರುಣ್ ಕುಮಾರ್ ಕೆಎಲ್, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಆದ ನಾನು ತೋಟಗಾರಿಕೆ ಇಲಾಖೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ದಿನಾಂಕ 23/9/2025 ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಆಯೋಜಿಸಿರುವ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯ ಉಪಯೋಗಗಳನ್ನು ಕುರಿತು ಮಾಹಿತಿಯನ್ನು ಕೊಡಲು ಭಾಗವಹಿಸುತ್ತಿದ್ದು ರೈತ ಬಾಂಧವರು ತಮ್ಮ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆಯಬಹುದೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 08227720282 ಮತ್ತು 08282270283 ಹಾಗೂ ವಾಟ್ಸಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪರಿಸರ ಗೀತೆ. ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ. ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆತ್ತ ನೆಲವಿಲ್ಲ. ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ. ಗಿಡ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ. ನೀ ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನಿದೇ ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ. ನೀ ಕೊಟ್ಟ ಕಾಡಲ್ಲಿ ಕೊಟ್ಟ ಕಾಡಲ್ಲಿ ನೀನೆಟ್ಟ ಗಿಡವಿಲ್ಲ, ನೀನೆತ್ತ ನೆಲವೆಲ್ಲ ಬತ್ತಿ ಹೋಗೋ ದಿನ ಬಂದಲ್ಲ. ನೀ ಕೊಟ್ಟ ಕಾಡ